ನವೋವಿಧ ಭಕ್ತಿಯಲ್ಲಿ ಐದನೇ ಅಂಶ ಅಂದರೆ ಅರ್ಚನಾ ಅಂದರೆ ಪೂಜಾ. ಶ್ರೀಮದಾಚಾರ್ಯರು ದೇವರ ಪೂಜೆ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ತಿಳಿಸೋದಕ್ಕಾಗಿ ತಂತ್ರಸಾರ ಸಂಗ್ರಹ ಅನ್ನೋ ಗ್ರಂಥವನ್ನು ರಚಿಸಿಕೊಟ್ಟು ಪರಮೋಪಕಾರ ಮಾಡಿದ್ದಾರೆ. ಅದರಲ್ಲಿ ಉಪನಯನ ಆದವರು ಯಾವ ರೀತಿ ಪೂಜೆ ಅಥವಾ ಅರ್ಚನಾದಿಗಳನ್ನು ಮಾಡಬೇಕು, ಅನುಪನೀತರು ಯಾವ ರೀತಿಯಾಗಿ ಮಾಡಬೇಕು, ಗೃಹಸ್ಥರು ಯಾವ ರೀತಿಯಾಗಿ ಪೂಜಾ ಮಾಡಬೇಕು ಇತ್ಯಾದಿ ಎಲ್ಲವನ್ನು ಕೂಡ ವರ್ಣನೆ ಮಾಡ್ತಾರೆ. ಭಾಗವತ ವರ್ಣನೆ ಮಾಡುತ್ತೆ, ಬಂಧನಗಳಿಂದ ಬಿಡಿಸ್ಕೊಳ್ಳೋದಕ್ಕೆ ಪೂಜೆ ಅನ್ನೋದು ಅತಿ ಅಗತ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಗಜೇಂದ್ರ ಕೈ ಇಲ್ಲ, ಸೊಂಡಿಲನ್ನೇ ಕೈಯಂತೆ ಬಳಸಿ ಕಮಲದ ಹೂವನ್ನು ಅಲ್ಲೇ ಇರೋದನ್ನು ತಗೊಂಡು ಭಕ್ತಿಯಿಂದ ಪೂಜಿಸಿ ತನ್ನ ಬಂಧನದಿಂದ ಬಿಡುಗಡೆ ಹೊಂದಿದ ಅಂತ. ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತೇಳಿ ಈ ರೀತಿಯಾಗಿ ಅರ್ಚನೆ ಮಾಡಿದವನು ಗಜೇಂದ್ರ ಅಂತ. ಅರ್ಚನೆ ಅಂದರೆ ಬರೀ ಪೂಜೆ ಅಂತಷ್ಟೇ ಅಲ್ಲ, ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳನ್ನು ಸಂಗ್ರಹಿಸೋದು ಕೂಡ ಅಥವಾ ಸಿದ್ಧತೆ ಮಾಡಿಕೊಳ್ಳೋದು ಕೂಡ ಪೂಜೆಯರೊಳಗೆ ಸೇರುವಂಥದ್ದು. ಪ್ರತಿಮಾ, ಸಾಲಿಗ್ರಾಮ, ಗೋ ಅಭ್ಯಾಗತ, ಶ್ರೀ ತುಳಸಿ, ಪಿಪ್ಪಲ, ಹೀಗೆ ಬೇರೆ ಬೇರೆ ಅಧಿಷ್ಠಾನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಧಾನದಿಂದ ಅನುಸಂಧಾನದಿಂದ ಪೂಜೆ ಮಾಡುವಂಥದ್ದು ಅಂತ ರಾಯರ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತಿಳಿಸ್ಕೊಡ್ತಾರೆ. ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ ಕಾರಯಿಷ್ಯೆ ಚ ಅಂತ. ಯಥಾಶಕ್ತಿ ಯಥಾಜ್ಞಪ್ತಿ ಯಥಾ ವೈಭವಂ, ಆಯಾ ಜೀವನ ಸ್ವರೂಪ ಯೋಗ್ಯತೆಯಂತೆ ಪೂಜಾದಿಗಳನ್ನು ಅರ್ಚನಾದಿಗಳನ್ನು ಮಾಡಲೇಬೇಕು ಅಂತ. ಯಾರ್ಯಾರು ಮಾಡಬೇಕು ಅಂತ ಕೇಳಿದ್ರೆ ವಿದ್ಯಾ ಸಂಬಂಧಿ ಬಿಹಿ ತನು ಸಂಬಂಧಿ ಬಿಹಿ ಅಂತ. ನಾವು ಮಾಡೋದ್ರ ಜೊತೆಗೆ ವಿದ್ಯೆ ಸಂಬಂಧನೋ ತನು ಸಂಬಂಧಿ ಅಂದರೆ ದೇಹಕ್ಕೆ ಸಂಬಂಧಪಟ್ಟಂಥವರು ಅವರೆಲ್ಲರಿಗೂ ಕೂಡ ಪ್ರೇರಣೆ ಮಾಡಿ ಮಾಡಿಸಿದರೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ಪುಣ್ಯ ಅನ್ನೋದು ಬರ್ತಾ ಇದೆ. ಅದಕ್ಕೆ ಯಥಾಶಕ್ತಿ ಯೋಗ್ಯತೆ ಇದ್ದಷ್ಟು ಮಾಡಬೇಕು, ನಿರ್ವಂಚನೆಯಿಂದ ಮಾಡಬೇಕು. ತಾವು ಮಾಡಿ ಮಾಡಿಸಿದವರು ಪ್ರಹ್ಲಾದರಾಜರು, ತಾವು ನಾರದರ ಉಪದೇಶ ಪಡೆದ ನಿಮಿತ್ತ ತಾವು ಅನುಷ್ಠಾನ ಮಾಡಿ ತಾವು ಅಷ್ಟೇ ಮೋಕ್ಷಕ್ಕೆ ಹೋಗ್ಬೋದಾಗಿತ್ತು. ಆದರೆ ಎಂಥ ಔದಾರ್ಯ, ಅವರು ಸಹೋದರರಿಗೆ ಉಪದೇಶಿಸಿದ, ತಮ್ಮ ಜೊತೆಗಿರ್ತಕ್ಕಂಥ ಸಹಪಾಠಿಗಳಿಗೂ ಕೂಡ ವಿಶೇಷವಾಗಿ ಶ್ರವಣಾದಿಗಳನ್ನು ಮಾಡಿಸಿ ಅವರಿಂದನೂ ಎಲ್ಲ ಕಾರ್ಯಗಳನ್ನು ಮಾಡಿಸ್ದವರು ಪ್ರಹ್ಲಾದರಾಜರು. ಹಂಗಾರೆ ಅರ್ಚನೆ ಮಾಡಬೇಕಾದ್ರೆ ಇರಬೇಕಾಗಿರ್ತಕ್ಕಂಥ ಅನುಸಂಧಾನ ಅಂದರೆ ವಿಷ್ಣೋಹ ಅರ್ಚನಂ ಅಂತ. ಹಾಗೆ ಮಾಡಿದ್ರೆ ಏನಾಗ್ತಾ ಇದೆ, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕೆಲಸಗಳೆಲ್ಲ ಪೂಜೆಯು ಅಂತ. ಯಾವಾಗ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಭಗವಂತನ ಅಧೀನವಾಗಿ ಭಗವಂತನ ನಿಮಿತ್ತ ಇದೆಲ್ಲ ಆಗ್ತಾ ಇದೆ ಅಂತ ಚಿಂತನೆ ಬಂತು ಅಂತಾದರೆ ನಾವು ಮಾಡಿರೋ ಎಲ್ಲ ಕೆಲಸವೂ ಕೂಡ ಪೂಜೆಯನ್ನು ಮೆರಗನ್ನು ಪಡೆಯುತ್ತೆ ಅಂತ. ಯಾವಾಗ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತನ ರೂಪಗಳನ್ನು ಯಥಾಶಕ್ತಿ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆವಾಗ ಅರ್ಚನೆ ಅನ್ನೋದು ಪ್ರಾರಂಭ ಆಗುತ್ತೆ. ಅದಕ್ಕೆ ಪಾದ ಸೇವನ ಮುಂದಿನ ಹೆಜ್ಜೆನೇ ಅರ್ಚನೆ ಅಂತ. ವಿಷ್ಣೋಹ ಅರ್ಚನಂ ಅಂದರೆ ಭಗವಂತ ತನಗೆ ತಾನೇ ಮಾಡಿಕೊಳ್ಳುವ ಪೂಜೆ ಅಂತ. ಇದನ್ನು ವೇದ ಸ್ಪಷ್ಟವಾಗಿ ತಿಳಿಸತ್ತೆ. ನಿಶುಸೀದ ಗಣಪತಿಯನ್ನು ಶ್ರುತಿ ಮೂಲಕ ಆ ಮಂತ್ರದ ಮೂಲಕ ವಿವರಿಸತ್ತೆ. ಭಗವಂತನೇ ಆ ಎಲ್ಲ ಪೂಜಾ ಪರಿಕರಗಳಲ್ಲೂ ಇರ್ತಾನೆ, ಅಂತರ್ಯಾಮಿಯಾಗಿ ಬಿಂಬರೂಪಿಯಾಗಿ ನಮ್ಮೊಳಗೂ ಇರ್ತಾನೆ. ಆ ಪ್ರತಿಮೆಯೋ ಸಾಲಿಗ್ರಾಮೋ ಏನಿದೆ ಅಲ್ಲೂ ಅಂತರ್ಯಾಮಿಯಾಗಿ ತಾನೇ ಇರ್ತಾನೆ. ಹೀಗೆ ತನ್ನ ಪೂಜೆಯನ್ನು ತಾನೇ ಮಾಡಿಕೊಂಡು ಆ ಕೀರ್ತಿಯನ್ನು ಭಗವಂತನಿಗೆ ಕೊಡುವಂಥ ಕಾರುಣ್ಯ ಭಗವಂತನದ್ದು ಅಂತ. ಅದಕ್ಕೆ ದಾಸರು ಹೇಳ್ತಾರೆ, ಹ್ಯಾಂಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ ಗಂಗಾಜನಕನಿಗೆ ಗಡಿಗೆ ನೀರೆರೆದಳಂತೆ, ರವಿಕೋಟಿತೆ ಜನಗೆ ಆರತಿ ಎತ್ತುವಳಂತೆ, ಏನು ಸುಕೃತವೋ ಮಾಡಿದಳೋ ಯಶೋದೆ ಅಂತ. ಹ್ಯಾಂಗೆ ಅರ್ಚಿಸಲಿ ಮೆಚ್ಚಿಸಲಿ ನಿನ್ನ, ನಿನಗೊಂದು ಅಭಿಷೇಕ ಮಾಡ್ತೀನಿ ಅಂತಾದರೆ ಒಂದು ತಂಗಿನೋ ಒಂದು ಗಿಂಡಿನೋ ನೀರು ಇಟ್ಕೊಂಡು ಅರ್ಚನೆ ಮಾಡ್ತೀನಿ, ಅಭಿಷೇಕಾದಿಗಳನ್ನು ಮಾಡ್ತೀನಿ ಅಂದರೆ ಆ ಗಂಗಾ ಜನಕನೇ ನೀನು, ಗಂಗೆಗೂ ತಂದೆಯಾಗಿರ್ತಕ್ಕಂಥವು ನೀನು. ರವಿಕೋಟಿ ತೇಜನಿಗೆ ಆರತಿ ಎತ್ತುವಳಂತೆ, ಏನೋ ಒಂದು ನಾಲ್ಕೋ ಆರೋ ಬತ್ತಿ ಇಟ್ಕೊಂಡು ನಾವು ಆರತಿ ಮಾಡ್ತೀವಿ ಅಂತಾದರೆ ಕೋಟಿ ಕೋಟಿ ಸೂರ್ಯಪ್ರಕಾಶನಂತ ಮಿಗಿಲಾಗಿರ್ತಕ್ಕಂಥವ್ನು ನಿನಗೆ ನಾವು ಯಾವ ಆರತಿ ಮಾಡಲಿ ಬೆಳಗ್ಲಿಕ್ಕೆ ಸಾಧ್ಯ ಅಂತ ಉತ್ಕೃಷ್ಟನಾಗಿರ್ತಕ್ಕಂಥವನು, ಸರ್ವೋತ್ತಮನಾಗಿರ್ತಕ್ಕಂಥವನು ಪರಮಾತ್ಮ ಅಂತ. ಈ ರೀತಿಯಾಗಿ ಅರ್ಚನೆಗೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಧರ್ಮರಾಜ ಅರ್ಚನೆಯಿಂದ ಭಗವಂತನನ್ನು ಒಲಿಸ್ಕೊಂಡವನು ಅಂತ. ರಾಜಸೂಯಾಗದಲ್ಲಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡುವ ಮೂಲಕ ಅರ್ಚನೆಯ ಮಹತ್ವವನ್ನು ತಿಳಿಸ್ಕೊಟ್ಟವನು ಜಗತ್ತಿಗೆ ಅಂದರೆ ಧರ್ಮರಾಜ ಅಂತ. ಗಜೇಂದ್ರ, ಶಬರಿ, ಶರಭಂಗ, ಹೀಗೆ ಎಲ್ಲರೂ ಕೂಡ ಅರ್ಚನೆಯ ಮೂಲಕ ಭಗವಂತನನ್ನು ವಿಶಿಷ್ಟವಾಗಿ ಒಲಿಸ್ಕೊಂಡಿರ್ತಕ್ಕಂಥ ಮಹಾಮಹಾಜ್ಞಾನಿಗಳು ಅಂತ. ಶ್ರೀಮದಾಚಾರ್ಯರು ಭಗವಂತನ ಅರ್ಚನೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದು ಮಾತ್ರ ಅಲ್ಲ, ತಂತ್ರಸಾರ ಸಂಗ್ರಹದ ಮೂಲಕ ತಾವು ಅವನನ್ನು ನಿರಂತರ ಅರ್ಚನೆ ಮಾಡಿ ಮೆಚ್ಚಿಸಿದವರು. ಅದಕ್ಕಾಗಿಯೇ ರುಕ್ಮಿಣೀಕರಾರ್ಚಿತ ಶ್ರೀಕೃಷ್ಣನನ್ನು ಉಡುಪಿಯಲ್ಲಿ ಸ್ಥಾಪನೆ ಮಾಡಿ ತಾವು ಪೂಜಿಸಿ ಇತರರಿಗೂ ಅನುಗ್ರಹಿಸಿದವರು ಶ್ರೀಮದಾಚಾರ್ಯರು ಅಂತ. ಶ್ರೀಮದಾಚಾರ್ಯರ ಪೂಜೆ ಅಥವಾ ಅರ್ಚನೆ ಯಾವುದೇ ದೋಷರಹಿತವಾಗಿತ್ತು ಅಂತ ಸುಮಧು ವಿಜಯಕಾರರು ವಿಶಿಷ್ಟವಾಗಿ ವರ್ಣನೆ ಮಾಡ್ತಾರೆ. ಅವರ ಶಾಸ್ತ್ರೋಕ್ತವಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನಗಳನ್ನು ಸಾಕ್ಷಾತ್ತಾಗಿ ನೋಡಿದವರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಹನುಮ ರೂಪದಿಂದ ಶ್ರೀರಾಮಚಂದ್ರನನ್ನು ಪೂಜೆ ಮಾಡ್ತಾಯಿದ್ರು, ಭೀಮ ರೂಪದಿಂದ ಶ್ರೀಕೃಷ್ಣನನ್ನು ಪೂಜೆ ಅಥವಾ ಅರ್ಚನೆ ಮಾಡ್ತಾಯಿದ್ರು, ಮಧ್ವ ರೂಪದಿಂದ ವೇದವ್ಯಾಸ ದೇವರನ್ನು ಅರ್ಚನೆ ಮಾಡ್ತಿದ್ದವರು ಶ್ರೀಮದಾಚಾರ್ಯರು ಅಂತ ಅವರ ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಹೀಗೆ ಅರ್ಚನೆಗೆ ವಿಶಿಷ್ಟ ಮಹತ್ವವನ್ನು ತಂದುಕೊಟ್ಟು ಜಗತ್ತಿನಲ್ಲಿ ಅದರ ವಿಷಯವನ್ನು ತಿಳಿಸ್ಕೊಟ್ಟವರು ಶ್ರೀಮದಾಚಾರ್ಯರು. ತಾವು ಮಾಡಿ ಜಗತ್ತಿಗೆ ಅರ್ಚನೆಯ ಮಹತ್ವವನ್ನು ತಿಳಿಸ್ಕೊಟ್ಟು ಆವಾಗ ಏನೆಲ್ಲ ಅನುಸಂಧಾನಗಳನ್ನು ಮಾಡಬೇಕು, ಆ ಪೂಜಾ ಕೈಂಕರ್ಯವನ್ನು ಅಥವಾ ಅರ್ಚನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಂತ್ರಸಾರ ಸಂಗ್ರಹದಲ್ಲಿ ವಿಸ್ತೃತವಾಗಿ ತಿಳಿಸ್ಕೊಟ್ಟು ಮಹಾನ್ ಉಪಕಾರ ಮಾಡಿದವರು ಶ್ರೀಮದಾಚಾರ್ಯರು.